9436777. ಆತ್ಮೀಯರೆ, ನಿಂಗಣ್ಣ ಭಾವಿಕಟ್ಟಿಯವರು ಹೇಳಿದಂತಹ ಮೊಬೈಲ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7694943677 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನು ಕೇಳಬಹುದು, ಮತ್ತು ಅವ್ರ ಜೊತೆಗೆ ವಿಚಾರ ವಿನಿಮಯ ಕೂಡ ಮಾಡಬಹುದು, ಮಾರ್ಗದರ್ಶನ ಪಡ್ಕೊಳ್ಬಹುದು. ಒಳ್ಳೆಯದು ನಿಂಗಣ್ಣ ಭಾವಿಕಟ್ಟಿಯವರೇ, ಇಲ್ಲಿ ತನಕ ತಮ್ಮ 3 ದಶಕಗಳ ಒಂದು ಕೃಷಿ ಅನುಭವವನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಯಾವ ರೀತಿಯಾದಂಥ ಒಂದು ಕೃಷಿ ಆ ಟೈಮ್ನೊಳಗಿತ್ತು, ಮತ್ತು ಏನೇನು ಬದಲಾವಣೆಗಳಾಗ್ಯಾವ, ಮತ್ತು ನಾವು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯರೆ, ಸಿಂದಗಿ ತಾಲೂಕು ಬ್ಯಾಕೋಡು ಗ್ರಾಮದ ಹಿರಿಯ ರೈತರಾದ ನಿಂಗಪ್ಪ ಧರ್ಮನ ಭಾವಿಕಟ್ಟಿ ಅವರೊಂದಿಗೆ ಸಮಗ್ರ ಕೃಷಿ ಅನುಭವ ಕುರಿತು ಇದುವರೆಗೆ ಸಂದರ್ಶನ ಕೇಳುತ್ತಿದ್ದೀರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ರೈತರ ಕಾರ್ಯಕ್ರಮ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಇದು ವಿಜಯಪುರ ಆಕಾಶವಾಣಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ನಿಯಂತ್ರಣ ಮಾಡೋದು ತಿಳಿಸಿ ಹೇಳುವೆ ಜನಕ ಎಚ್ ಐ ವಿ ಸೋಂಕು ಹೆಂಗ ನಿಯಂತ್ರಣ ಮಾಡೋದು ತಿಳಿಸಿ ಹೇಳುವೆ ಜನಕ ಏಸರೋಗ ಅಂತ ಮೊದಲ ಬರೋದಿಲ್ಲ ತಿಳಿರಿ ನಿಮ್ಮ ಮನಕ ತಿಳಿರಿ ನಿಮ್ಮ ಮನಕ ನೀವು ತಿಳಿರಿ ನಿಮ್ಮ ಮನಕ ಏ ಎಚ್ ಐ ವಿ ಸೋಂಕು ಮೊದಲ ಸೇರತೈತಿ ನಿಮ್ಮ ಶರೀರ ಕಾಗ ಎಚ್ ಐ ವಿ ಸೋಂಕು ಮೊದಲ ಸೇರತೈತಿ ನಿಮ್ಮ ಶರೀರ ಕ ಖಾರ ಉಂಡ ಜನ್ಮ ಅಂತ ತಿರುಗ ಬ್ಯಾರೆ ಚಟಕ ಉಪ್ಪು ಖಾರ ಉಂಡ ಜನ್ಮ ಅಂತ ನೀವು ತಿರುಗ ಬ್ಯಾರೆ ಚಟಕ ನೀವು ತಿರುಗ ಬ್ಯಾರೆ ಚಟಕ ಹಂಗಂತ ನೀವು ಏನಾದ್ರೂ ಮಾಡೋದಾದ್ರ ನಿರೋಧ ಬಳಸಬೇಕ ನೀವು ಏನಾದ್ರೂ ಮಾಡುವುದಾದ್ರೆ ನಿರೋಧ ಬಳಸಬೇಕ ಏ ಈ ಸೋಂಕು ನಿಮಗ ತಗಲೈತ ಅನ್ನೋದು ತಿಳಿಯೋ ಧ್ಯಾಂಗ ಮನಕ ನಾವು ನೀವು ತಿಳಿಯೋ ಧ್ಯಾಂಗ ಮನಕ ಏ ICTC ಕೇಂದ್ರಕ್ಕ ಹೋಗಿ ನೀವು ಪರೀಕ್ಷೆ ಮಾಡಿಸ್ಬೇಕ. ಐಸಿಟಿಸಿ ಕೇಂದ್ರಕ್ಕ ಹೋಗಿ ನೀವು ಪರೀಕ್ಷೆ ಮಾಡಿಸ್ಬೇಕ. ಇಲ್ಲ ಪರೀಕ್ಷೆ ಮಾಡೋದಕ್ಕ ನಿಮ್ಮಯ್ಯ ಪರೀಕ್ಷೆ ಮಾಡೋದಕ್ಕ. ಏ ಆಪ್ತ ಸಮಾಲೋಚನೆ ಮಾಡಿಸಿ ಮನಸ್ಸಿನ ವಿಚಾರ ತಿಳಿಬೇಕ. ಏ ಆಪ್ತ ಸಮಾಲೋಚನೆ ಮಾಡಿಸಿ ಮನಸ್ಸಿನ ವಿಚಾರ ತಿಳಿಬೇಕ. ಸೋಂಕು ತಗಲೈ ತಂದರ ಗುಪ್ತ ಇರ್ತಾರೋ ಅದಕ ನಿಮ್ಮ ವಿಷಯ ಗುಪ್ತ ಇರ್ತಾರೋ ಅದಕ ನಿಮ್ಮ ವಿಷಯ ಗುಪ್ತ ಇರ್ತಾರೋ ಅದಕ. ಗಂಡನಿಗೆ ಇದ್ದರ ಹೆಂಡತಿ ಕರೀಸಿ ಹೇಳ್ತಾರ ಬಾಳೋದಕ ಮುಂದ ನೀವು ಹೆಂಗ್ ಬಾಳ್ಬೇಕಂತ ಹೇಳ್ತಾರ ಬಾಳೋದಕ. ಗಂಡನಿಗೆ ಇದ್ದರ ಹೆಂಡತಿಯ ಕರೆಸಿ ಹೆಂಗ ಬಾಳುವುದಂತ ಹೇಳ್ತಾರ ಮುಂದ ಗಾಗ. ಇಂಥ ಜನರು ನಿಮ್ಮ ಊರಾಗ ಇದ್ದರ ಚೆನ್ನಾಗಿ ನೋಡಬೇಕ, ನಾವು ನೀವು ಚೆನ್ನಾಗಿ ನೋಡಬೇಕ. ಉಂಡು ಒಟ್ಟು ಆನಂದದಿಂದ ಇದ್ದು ಚೆಂದಾಗಿ ಬಾಳಬೇಕ, ಅವರು ಚಂದಾಗಿ ಬಾಳಬೇಕ. ಸ್ನೇಹಿತರೆ, ಗಿಗಿ ಪದವೊಂದನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಮೇಲ ಹಲ್ಲ ಎಷ್ಟು ಮಂದಿ ಮಿಲ್ಟ್ರಿ ಅಲ್ಲಿ ಬೇಕಾದಲ್ಲಿ ಹಬ್ಬಿತಲ್ಲ ನಡೆದಿತ್ತು ಚಳವಳೆದವರ ಮಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ನಡೆದಿತ್ತು ಚಳವಳೆದವರ ಮಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ನಡೆದಿತ್ತು ಚಳವಳೆದವರ ಮಲ ಗಾಂಧಿ ಮಾಡಿದ ಲೇಲ ನಡೆದಿತ್ತು ಚಳವಳೆದವರ ಮಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ತಿಂಗಳಿಗೈದ ಸಾವಿರ ಪಗಾರ ಮ್ಯಾಲ ಮಹಾತ್ಮ ಗಾಂಧಿ ಇದ್ರು ಖುಷಿಯಾಲ ತಿಂಗಳಿಗೈದ ಸಾವಿರ ಪಗಾರ ಮಹಾತ್ಮ ಗಾಂಧಿ ಇದ್ರು ಖುಷಿಯಾಲ ಉತ್ತಕಲ್ಲ ಪ್ರಾಂತಕ ವಾದಾರಲ್ಲ ಊರ ಬಡತನ ಸಾಲ ಅಲ್ಲಿ ಒಂದ ಮುದಕ್ಕೆ ನೋಡ್ಯಾರಲ್ಲ ಹರಕ ಸೀರಿ ಮೈಯ ಮ್ಯಾಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ಹರಕ ಸೇರೆ ಮೈಯ ಮ್ಯಾಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ಹರಕ ಸೀರೆ ಮೈಯ ಮ್ಯಾಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ಹರಕ ಸೇರೆ ಯಾಕ ಮೈಯ ಮ್ಯಾಲ ಮುದಕಿನ ಕೇಳ್ಯಾರಲ್ಲ ಹರಕ ಸೇರೆ ಯಾಕ ಮೈಯ ಮ್ಯಾಲ ಒಂದ ಬಾಟೆ ಹೊರತ ಏನೇನಿಲ್ಲ ತರ್ಬೇಕಂದ್ರ ಕೈಯಾಗಿಲ್ಲ ಮುದಕಿಯಾಳ ಕೋತ ಹೇಳಲ್ಲ ಇಷ್ಟ ಕೇಳಿ ಬಡದಂಗೋ ಬೇಲ್ಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ಇಷ್ಟ ಕೇಳಿ ಬಡದಂಗೋ ಬೇಲ್ಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ಇಷ್ಟ ಕೇಳಿ ಬಡದಂಗೋ ಬೇಲ್ಲ ಗಾಂಧಿ ಮಾಡಿದ ಲೇಲ ಎಷ್ಟ ಕೇಳಿ ಬಡದಂಗೋ ಬೇಲ್ಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ಹತ್ತೆ ಬೇತ್ತೆ ಮಾರ್ಬ್ಯಾಡಲ್ಲ ಅರಳಿ ತಗದ ಮಾಡರೆ ನೋಲ ತಗದ ಮಾಡರೆ ನೋಲ ಹಸರೈ ದೋತರ ಉಡ ಬ್ಯಾಡಲ್ಲ ಸುತ್ತ ಬ್ಯಾಡು ಮಲ ಮಾಲ ಸ್ವತಃ ಕೈಯಲ್ಲಿ ತಗಿರಿ ನೋಲ ಖಾದಿ ಟೋಪೆ ಹಾಕರಲ್ಲ ಮಹಾತ್ಮ ಗಾಂಧಿ ಮಾಡಿದ ಲೇಲ ಮಹಾತ್ಮ ಗಾಂಧಿ ಮಾ